ಸ ಜೀವನ ಪ್ರಜ್ವಲಿಸ ಕ್ರಿಸ್ತ ಯೇಸು ಜನಿಸಿದ ಪರಲೋಕ ಸ್ತುತಿಸಲಿ ದೂತರು ಹೊಗಳಲಿ ದೇವರನೇ ಹೃದಯವು ಹಾಷಿಸ ಜೀವನ ಪ್ರಜ್ವಲಿಸ ಕ್ರಿಸ್ತ ಯೇಸು ಜನಿಸಿದ ಪರಲೋಕ ಸ್ತುತಿಸಲಿ ದೂತರು ಹೊಗಳಲಿ ದೇವರನೇ Everyone can say la la la la la la la la la la Balaka Yesu Genesida la la la la la Enna Vimochisa la la la la la la la la la la Yogada Dosha Nigisa ಶಯನಾದವ ಅದ್ಭುತ ದೇವರು ಆಲೋಚನಾ ಕರ್ತನಾದವ ನಿತ್ಯನಾದ ದೇವರು ಸಮಾಧಾನ ಪ್ರಭು ಜನಿಸಿದ ಜನಿಸಿದ ಅತಿಶಯನಾದವ ಅದ್ಭುತ ದೇವರು ಆಲೋಚನಾ ಕರ್ತನಾದವ ನಿತ್ಯನಾದ ದೇವರು ಸಮಾಧಾನ ಪ್ರಭು ಜನಿಸಿದ ಎಲ್ಲರೂ ಸೇರಿಕೊಳ್ಳುವ ಅತಿಶಯನಾದವನು ಆಲೋಚನಕರ್ತನು ಸಮಾಧಾನ ಪ್ರಭುವಾದಂತಹ ದೇವರು ನಮ್ಮನ್ನು ರಕ್ಷಿಸಲಿಕ್ಕಾಗಿ ಆತನು ಜನಿಸಿದವನಾಗಿದ್ದಾನೆ. ಇವತ್ತು ನಾವು ಉದಯ ಕಾಲದಲ್ಲಿ ಆತನನ್ನು ನಾವು ಸ್ತುತಿಸಿ ದೇವರು ನೀನು ಜನಿಸಿರುವ ಕಾರಣ ನನ್ನ ಜೀವಿತದಲ್ಲಿ ರಕ್ಷಣೆಯಾಗಿದೆ, ವಿಮೋಚನೆಯಾಗಿದೆ, ಅದ್ಭುತವಾಗಿದೆ, ಆಲೋಚನೆಗಳು ಸಿಕ್ಕಿದೆ. ಅದಕ್ಕಾಗಿ ದೇವರೇ ನಾವು ನಿನ್ನನ್ನು ಕೊಂಡಾಡುತ್ತೇವೆ ಎಂಬುದಾಗಿ ನಾವು ದೇವರನ್ನು ಮಹಿಮೆಪಡಿಸಿಕೊಳ್ಳುವ ಒಂದು ತಮಿಳು ಹಾಡನ್ನು ಕೊನೆಯದಾಗಿ ನಾವು ಹಾಡಿ ದೇವರ ಮಹಿಮೆಪಡಿಸಿಕೊಳ್ಳೋಣ. ತೇಡಿ ಬಂದವರು, ತೆರೆದುಕೊಂಡವರು, ತೋಳನಾಗಿರುವವರು ನಮಗೆ ಎದಕ್ಕಾಗಿ ಆತನು ಈ ಲೋಕಕ್ಕೆ ಜನಿಸಿ ಬಂದನು, ಆತ ನಮ್ಮನ್ನು ಹುಡುಕಿ ಬಂದನು.